ತಯಾರಿಸ್ಕೋಬೇಕಾಗತ್ತೆ. ಸೊ ಅಂತಹ ಪಾಕಕ್ಕೆ ಅದನ್ನು ಆರಕ್ಕೆ ಬಿಟ್ಟು ನಂತರ ಅದನ್ನು ಜೀವಾಣುವನ್ನು 200 ಗ್ರಾಮಷ್ಟು ಜೀವಾಣುವನ್ನು ನಾವು ಹಾಕಿ 1 ಎಕರೆ ಪ್ರದೇಶಕ್ಕೆ ಬೇಕಾಗುವಂತಹ ಬೀಜಕ್ಕೆ ಅದು ಲೇಪನ ಆಗೋ ರೀತಿಯಲ್ಲಿ ಎಲ್ಲ ಬೀಜಗೂ ಸಮನಾಗಿ ಅದು ಲೇಪನ ಆಗೋ ರೀತಿಯಲ್ಲಿ ಅದನ್ನು ಹರಡಿ ಅದನ್ನು ನೆರಳಿನಲ್ಲಿ ನೆನೆಸ್ಬಿಟ್ಟು ನಂತರ 4-6 ಗಂಟೆಗಳ ಕಾಲ ಅದನ್ನು ಇಟ್ಟು ನಂತರ ಅದನ್ನು ನಾವು ಬಿತ್ತನೆ ಮಾಡೋದು ಬಹಳ ಸೂಕ್ತವಾದಂತಹ ಒಂದು ಪದ್ಧತಿಯಾಗಿದೆ. ಇನ್ನೊಂದು ಪದ್ಧತಿಯನ್ನು ನಾನು ಹೇಳ್ತೀನಿ ಅನ್ನೋದಾದರೆ ನಾಟಿ ಬೇರುಗಳು, ಯಾವ ಬೆಳೆಯನ್ನು ನಾವು ನಾಟಿ ಮಾಡಬಹುದಾದೋ ಅಂತಹ ಒಂದು ಬೆಳೆಯ ಬೇರನ್ನು ನಾವು 5 ಲೀಟರ್ ನೀರಿನಲ್ಲಿ ಜೀವಾಣುವನ್ನು ಕಲಸಿದ ದ್ರಾವಣದಲ್ಲಿ 30 ನಿಮಿಷ ಅದನ್ನು ಅದ್ದಿ ನೆಲೆಸಿ ನಂತರ ಅದನ್ನು ನಾವು ನಾಟಿ ಮಾಡಬಹುದು, ಅಂದರೆ ಮುಖ್ಯ ಭೂಮಿಗೆ ಹಾಕ್ಬೋದು. ಸೊ ಈ ರೀತಿಯ ಒಂದು ಬಳಕೆಯನ್ನು ಸಹ ನಾವು ಮಾಡ್ಕೋಬಹುದಾಗಿದೆ. ಅದು ಆಗ್ತಾ ಇಲ್ಲ, ಅವೆರಡೂ ನಮಗೆ ಮಾಡುವಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಇಲ್ಲ ಅಂತ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಜೀವಾಣು ಇದೆ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಆಗ ನಾವೇನು ಮಾಡ್ಕೋಬೋದು ಅಂತಂದರೆ ನೇರವಾಗಿ ನಾವು ಭೂಮಿಗೆ ಹಾಕ್ಬೋದು. ಅದಕ್ಕೆ ಯಾವುದನ್ನು ಹಾಕೋಬೋದು ಅಂತಂದರೆ ಕೊಟ್ಟಿಗೆ ಗೊಬ್ಬರ ಬಹುಮುಖ್ಯವಾಗಿ ನಮ್ಮ ರೈತರ ಜಮೀನಲ್ಲಿ ಇರುತ್ತೆ, ಅವರು ಅಳವಡಿಸ್ಕೊಂಡಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂದರೆ 5 ಕೆಜಿ ಜೀವಾಣುವನ್ನು ನಾವು 100 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿಬಿಟ್ಟು ನಾವು ಮುಖ್ಯ ಭೂಮಿಗಳಿಗೆ ಬಳಸ್ಕೊಬೋದು. ಸೊ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ಬೋದು. ಈಗ ಯಾಕೆಂದರೆ ಎಕರೆ ಪ್ರದೇಶಕ್ಕೆ ನಮಗೆ 10 ಗಟ್ಟಲೆ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಹಾಕಬೇಕಾಗುತ್ತೆ. ಅಷ್ಟಕ್ಕೂ ನಾವು ಜೀವಾಣುವನ್ನು ಎಲ್ಲಿಂದ ತರೋಕ್ಕೆ ಸಾಧ್ಯ? ಅದಕ್ಕೂ ಒಂದು ವೆಚ್ಚ ಜಾಸ್ತಿ ಬರೆಸುವಂಥ ಸಂದರ್ಭಗಳು ಇರ್ತವೆ. ಆದರೆ ಇಲ್ಲಿ ನಾವೇನು ಮಾಡ್ಕೊಬೇಕು ಅಂದರೆ ಮುಖ್ಯ ಭೂಮಿಗೆ ಹಾಕುವುದಕ್ಕೂ ಮುಂಚೆ ಒಂದು ಸಣ್ಣ ಪ್ರಮಾಣದಲ್ಲಿ, ಅಂದರೆ ಒಂದು ಗಾಡಿ 500 ಕೆಜಿ ಬರಬಹುದು, ಅಂತಹ ಒಂದು ಕೊಟ್ಟಿಗೆ ಗೊಬ್ಬರಕ್ಕೆ 15 ಅಥವಾ 20 ಕೆಜಿ ಜೀವಾಣು ಗೊಬ್ಬರವನ್ನು, ಎಲ್ಲ ಜೀವಾಣು ಗೊಬ್ಬರ ಆಗಿರ್ಬೋದು, ನಾನು ಈ ಮೇಲೆ ಹೇಳಿದಂತಹ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದರೆ ರಂಜಕ ಕರಗಿಸುವಂಥದ್ದಾಗಿರ್ಬೋದು, ಸಾರಜನಕವನ್ನು ಸ್ಥಿರೀಕರಿಸುವಂಥದ್ದಾಗಿರ್ಬೋದು, ಮತ್ತು ಇನ್ನೊಂದು ಇದೆ ನಮಗೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಆ ಒಂದು ಜೀವಾಣುವನ್ನು ಸಹ ನಾವು ಉಪಚರಿಸ್ಬಿಟ್ಟು ತೇವಾಂಶವನ್ನು 2 ವಾರಗಳ ಕಾಲ ಅದನ್ನು ನಿಭಾಯಿಸಿದ್ದೇ ಆದಲ್ಲಿ, ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಉತ್ಕೃಷ್ಟವಾದ ಒಂದು ಗೊಬ್ಬರ ನಮಗೆ ತಯಾರಾಗ್ತಾ ಹೋಗುತ್ತೆ. ಇದನ್ನು ನಾವು ಉಳಿದಂತಹ ಒಂದು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮುಖ್ಯ ಭೂಮಿಗೆ ಹಾಕೊಂತ ಹೋಗ್ಬೋದು. ಸರ್ ಮಾಲತಿಯವರ, ಇಲ್ಲೊಂದೇ ಒಂದು ಪ್ರಶ್ನೆ, ಈ ಒಂದು ಜೈವಿಕ ಗೊಬ್ಬರಗಳು ಬೇರೆ ಬೇರೆ ಬೆಳೆಗೆ, ಧಾನ್ಯದ ಬೆಳೆಗಳು, ದ್ವಿದಳ ಧಾನ್ಯ ಬೆಳೆಗಳು, ತರಕಾರಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಈ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಗುರುತಿಸಲಾಗಿದೆಯಾ, ಯಾವುದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ, ಅಥವಾ ಅದು ಆ ಒಂದು ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದರ ಪರಿಣಾಮ ಹೆಚ್ಚಾಗುತ್ತೆ ಅನ್ನೋದೇನಾದರೂ ಈಗಾಗಲೇ ಗಮನಿಸಲಾಗಿದೆಯಾ, ಹೇಗೆ? ಹೌದು ಸರ್, ಅಂದರೆ ಪ್ರತಿಯೊಂದು ಬೆಳೆಗೆ, ಈಗ ಒಂದು ಜೀವಾಣುವನ್ನು ನಾನು ಹೇಳೋದಾದರೆ ರೈಸೋಬಿಯಂ ಅಂತ ಹೇಳ್ತೀವಿ, ಇದು ದ್ವಿದಳ ಧಾನ್ಯದ ಬೇರಿನಲ್ಲಿ ಅದರಲ್ಲಿ ಸಾಧ್ಯ ಮಾತ್ರ ಬದುಕು ಸಾಧ್ಯ ಇರುವಂಥದ್ದು. ಅದನ್ನೇ ನಾವು ತಗೊಂಡೋಗಿ ನಾವು ಭತ್ತದ ಬೆಳೆಯಲ್ಲಿ ಹಾಕಿ ಆ ಒಂದು ಕೆಲಸವನ್ನು ನಾವು ನಿರೀಕ್ಷಿಸೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅಜೋಟೋಬ್ಯಾಕ್ಟರ್ ಅಂತ ಏನಿದೆ ಮತ್ತು ಅಜೋಸ್ಪಿರಲಮ್ ಅಂತ ಏನಿದೆ ಅದು ಸಾರಜನಕವನ್ನು ಸ್ಥಿರೀಕರಿಸುವಂತಹ ಒಂದು ದುಂಡಾಣುಗಳು. ಇದನ್ನು ನಾವು ಏಕದಳ ಧಾನ್ಯ ಆಗಿರ್ಬೋದು ಅಥವಾ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಬಳಕೆ ಮಾಡ್ಕೋಬೋದು. ಹತ್ತಿ ಬೆಳೆ ಬೆಳೆಗಳಲ್ಲಿ ಮುಂತಾದ ಒಂದು ಬೆಳೆಗಳಿಗೆ ನಾವು ಬಳಕೆ ಮಾಡ್ಕೋಬೋದು. ಅಜೋಸ್ಪಿರಲಮ್ ಅನ್ಬೋದು ಮತ್ತು ಇನ್ನೊಂದು ಗ್ಲುಕೋನೋಬ್ಯಾಕ್ಟರ್ ಅಂತ ಇದೆ, ಅದು ದುಂಡಾಣುನೇ. ಅದನ್ನು ನಾವು ಶುಗರ್ ಕೇನ್ ಅಂದರೆ ನಮ್ಮ ಕಬ್ಬಿನ ಬೆಳೆಯಲ್ಲಿ ನಾವು ಬಳಕೆ ಮಾಡ್ಕೊಬೋದು. ಅಂದರೆ ಏನು ಅಂತಂದರೆ ಜೀವಾಣುಗಳು ತಂದು ಒಂದು ಹೋಸ್ಟ್ ಸ್ಪೆಸಿಫಿಕ್ ಆಗಿರ್ತವೆ, ಅಂತಹ ಯಾವುದು ತನಗೆ ಬೇಕಾದಂತಹ ಬೆಳೆಯ ಮೇಲೇ ಅದು ಬೆಳೆಯೋಕ್ಕೆ ಸಾಧ್ಯ ಇರುವಂಥದ್ದು. ಅದು ಬಿಟ್ಟರೆ ನಾನು ಈಗಾಗಲೇ ಹೇಳಿದೆ ಅಜೋಲವನ್ನು ನಾವು ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಭತ್ತದ ಗದ್ದೆಯಲ್ಲಿ ಅದನ್ನು ಬಳಕೆ ಮಾಡೋದು ಅತಿ ಹೆಚ್ಚು ಸೂಕ್ತ. ಈಗ ಹಾಗೆ ನೋಡಿದಾಗ ರೈಸೋಬಿಯಂ ಅನ್ನೋದು ಪ್ರತಿ ಹೆಕ್ಟೇರ್ಗೆ 50-300 ಕೆಜಿಯಷ್ಟು ಸಾರಜನಕವನ್ನು ಅದು ಸ್ಥಿರೀಕರಿಸ್ತಾ ಹೋಗುತ್ತೆ ಪ್ರತಿ ವರ್ಷಕ್ಕೆ. ಇದು ಅದೇ ಥರ ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರಲಮ್ ಅನ್ನೋದು 15-20 ಕೆಜಿಯ ಒಂದು ಸಾರಜನಕವನ್ನು ಪ್ರತಿ ವರ್ಷಕ್ಕೆ ಪ್ರತಿ ಹೆಕ್ಟೇರಿಗೆ ಸ್ಥಿರೀಕರಣ ಮಾಡಿಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸ್ಥಿರೀಕರಣ ಮಾಡುವಂಥದ್ದು ಯಾವುದು ಅಂತಂದರೆ ಅಜೋಲಾ, ಅದು 900 ಕೆಜಿಯಷ್ಟು ಸಾರಜನಕವನ್ನು ಪ್ರತಿ ಹೆಕ್ಟೇರ್ಗೆ ಸ್ಥಿರೀಕರಣ ಮಾಡಿ ಕೊಡ್ತಾ ಹೋಗುತ್ತೆ ಸರ್. ಇನ್ನು ಇಲ್ಲೊಂದು ವಿಚಾರ ಬರುತ್ತೆ, ಇದನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ನೀವು ನನಗೆ ಹೇಳಬೇಕು. ಹೌದು ಸರ್, ಯಾಕೆಂತಂದರೆ ನಾನು ಮಾತಾಡಿದಾಗಲೇ ಹೇಳ್ತಾ ಬಂದೆ, ಅವು ಸೂಕ್ಷ್ಮಾಣುಜೀವಿಗಳ ಜೀವಿತಾವಧಿ ಏನಿದೆ ತುಂಬ ಕಡಿಮೆ ಇರ್ತವೆ.

ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿಕ ಅಂದಮೇಲೆ ಪ್ರತಿದಿನ ಆದಾಯ ತರುವಂತಹ ಯಾವುದಾದರೂ ಬೆಳೆ ಇದ್ರೆ ಆತನಿಗೂ ಹಾಗೂ ಆತನ ಕುಟುಂಬಕ್ಕೂ ಕೂಡ ನೆಮ್ಮದಿ. ದಾವಣಗೆರೆ ಜಿಲ್ಲೆಯ ಶ್ಯಾಗ್ಲೆ ಗ್ರಾಮದ ಸುರೇಶ್ ಅವರ ಮನಸ್ಸಿನಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಪ್ರತಿದಿನ ದುಡ್ಡನ್ನು ತರುವಂತಹ ಯಾವುದಾದರೂ ಬೆಳೆ ಬೆಳಿಬೇಕು ಅಂತ ಇತ್ತು. ಅದಕ್ಕೆ ಅವರೇನ್ ಮಾಡಿದ್ರು, ತೆಂಗಿನ ಮಧ್ಯೆ ಅಡಕೆ ಹಾಗೂ ಕಾಕಡ ಬೆಳೆಯುವಂತಹ ನಿರ್ಧಾರವನ್ನ ಮಾಡಿದ್ರು. ತೆಂಗಿನ ತೋಟದ ಮಧ್ಯೆ ಇತರ ಬೆಳೆಗಳನ್ನ ಬೆಳೆಯೋದು ಕಡಿಮೆ, ಯಾಕಂದ್ರೆ ತೆಂಗಿನ ಗರಿಗಳು ಬೀಳ್ತಾ ಇರುತ್ತೆ, ತೋಟದೊಳಗೆ ಸರಿಯಾಗಿ ಬೆಳಕು ಬೀಳೋದಿಲ್ಲ, ಹೀಗೆ ಮುಂತಾದ ತೊಂದರೆಗಳಿರುತ್ತೆ. ಸುರೇಶ್ ಅವರ ಹತ್ರ 1 ಎಕರೆ 10 ಗುಂಟೆ ಜಮೀನಿತ್ತು. ಇದರಲ್ಲಿ ಅವರು 100 ತೆಂಗಿನ ಗಿಡಗಳನ್ನ ಹಾಕಿದ್ದಾರೆ. ಇವು 30 ಅಡಿ ಅಂತರದಲ್ಲಿದೆ. 2 ತೆಂಗಿನ ಗಿಡಗಳ ಮಧ್ಯೆ ಒಟ್ಟು 4 ಸಾಲುಗಳನ್ನ ಮಾಡಿಕೊಂಡಿದ್ದಾರೆ.